ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ಹೇಳ್ರಿ ಡಾಕ್ಟರ್ ಸೋಮಾ ಅವರೇ. 9535735433 ಮತ್ತೊಂದ್ ಸಾರಿ ಹೇಳ್ತೀನಿ, 9535735433. ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್, ನಮಸ್ಕಾರ. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊಲ ಸಾಕಾಣಿಕೆ ಕುರಿತು ಡಾಕ್ಟರ್ ಸುಮಾ ಎನ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಜನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ದಭೇಘಟ್ಟದ ಕೃಷ್ಣೇಗೌಡ ಮತ್ತು ಸಂಘಟಕರಿಂದ ಭಜನೆ ಪದ. ಕೇ ಪರಬ್ರಹ್ಮ ಸಪ್ತೈತ್ರಿ ಗುರುವೇ.